ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಎಲ್ಲಿ ನೋಡದಲ್ಲೆಲ್ಲ ಮಳೆ, ಎಲ್ಲಿ ನೋಡದಲ್ಲೆಲ್ಲ ನೀರು, ಎಲ್ಲಿ ನೋಡದಲ್ಲೆಲ್ಲ ಪ್ರವಾಹ. ನಿರಂತರವಾದಂತಹ ಮಳೆಯಿಂದಾಗಿ ನಮ್ಮ ಇಡೀ ಕರ್ನಾಟಕ ತೊಯ್ದು ತೊಪ್ಪಡಿಯಾಗಿ ಹೋಗ್ಯದ. ಯಾವಾಗ ಮಳೆ ನಿಲ್ತದ ಅನ್ನುವಂತಹ ಒಂದು ಪ್ರಾರ್ಥನೆ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಅದನ್ನು ಬಿಟ್ಟು ಅದಕ್ಕಿಂತ ಹೆಚ್ಚಿಂದು ಏನೂ ಮಾಡಲಾಕ ಬರಲಾರದಂತಹ ಒಂದು ಪರಿಸ್ಥಿತಿಯೊಳಗೆ ನಾವಿದ್ದೀವಿ. ನೈಸರ್ಗಿಕ ವಿಕೋಪಗಳು ಈ ರೀತಿಯಾಗಿ ಕೂಡ ನಮ್ಮನ್ನ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ಕಳೆದ 2-3 ವರ್ಷಗಳಿಂದ ಇಂಥ ಮಳೆಯ ಸನ್ನಿವೇಶಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಆತ್ಮೀರೆ, ಕಳೆದ ವಾರ ನಾವು ಏನು ನಿರೀಕ್ಷೆ ಮಾಡಿದ್ವಿ? ವಾರಪೂರ್ತಿ ಮಳೆ ಅನ್ನುವಂತಹ ಒಂದು ವಿಚಾರ ಇತ್ತು, ಮಳೆ ಬರ್ತದ ಅನ್ನುವಂತಹ ಒಂದು ವಿಚಾರ ಇತ್ತು, ಮತ್ತೆ ಯಾವ ಕೆಲಸ ಮಾಡೋದಕ್ಕೂ ಅನಾನುಕೂಲ ಆಗ್ತದ ಅನ್ನುವಂತಹ ಮಾತನ್ನು ಕೂಡ ನಮ್ಮ ತಜ್ಞರು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ವಾತಾವರಣದ ವರ್ತನೆ ಇತ್ತು. ಆದ್ರೆ ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಮಳೆಯನ್ನು ನಾವು ಈ ವಾರ ಪಡೆದಿವೆ ಅಂತ ಹೇಳಿ ಹೇಳಬಹುದು. ಎಲ್ಲಾ ಬೆಳೆಗಳು ಬಹುತೇಕ ನೀರೊಳಗ ನಿಂತವ. ಅದು ತೊಗರಿ ಬೆಳೆ ಆಗಿರಬಹುದು, ಹೆಸರಾಗಿರಬಹುದು, ಉದ್ದಾಗಿರಬಹುದು, ಸೋಯಾಬೀನ್ ಆಗಿರಬಹುದು, ತರಕಾರಿ ಬೆಳೆಗಳಾಗಿರಬಹುದು, ಹಣ್ಣಿನ ಬೆಳೆಗಳಾಗಿರಬಹುದು, ಎಲ್ಲಾ ಬೆಳೆಗಳು ಇವತ್ತ ನೀರಿನಿಂದ ತೊಂದರೆಗೆ ಸಿಲುಕಿ ಹಾಕೊಂಡವ. ಎಲ್ಲಿ ನೋಡದಲ್ಲೆಲ್ಲ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭೀಮಾ ನದಿ ಒಳಗ ಪ್ರವಾಹ ಬಂದದ, ಘಟಪ್ರಭಾ ನದಿ ಒಳಗ ಪ್ರವಾಹ ಬಂದದೆ, ಮಲಪ್ರಭಾ ನದಿ ಒಳಗ ಪ್ರವಾಹ ಬಂದದ, ದೋಣಿ ನದಿ ಒಳಗ ಪ್ರವಾಹ ಬಂದದ, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ, ಸೇತುವೆಗಳ ಮೇಲೆ ನೀರು ಹರಿತಾ ಇದ್ದಾವೆ, ಹೊಲಗಳಲ್ಲಿ ನೀರು ನಿಂತವ. ಎಲ್ಲಿ ನೋಡದಲ್ಲೆಲ್ಲ ನೀರೇ ನೀರು, ನೀರೇ ನೀರು. ಇಂಥ ಒಂದು ಸನ್ನಿವೇಶದೊಳಗ ಬೆಳೆ ಬೆಳಿಬೇಕು, ಅದನ್ನ ಸಂರಕ್ಷಣೆ ಮಾಡಬೇಕು ಅಂತಂದ್ರ ರೈತರಿಗೆ ಬಹಳ ಕಷ್ಟ ಆಗ್ತಾ ಇರುವುದು ಎಲ್ಲರ ಗಮನಕ್ಕೂ ಅದ. ತಮ್ಮಲ್ಲಿ ಅನೇಕರು ಉದ್ದಿನ ಕೊಯ್ಲು ಮಾಡಬೇಕಂತೀರಿ, ಅಥವಾ ಬೇರೆ ಬೆಳೆಗಳ ಕೊಯ್ಲು ಮಾಡಬೇಕಂತೀರಿ, ಮತ್ತ ಸ್ಪ್ರೇ ಮಾಡಬೇಕಂತೀರಿ. ಹಿಂಗ ಸಾಕಷ್ಟು ಕೆಲಸಗಳು ಅದಾವ. ಮಳೆ ನಿಂತಪ್ಪ ಅಂತಂದ್ರೆ ನಾವು ಮಾಡೋದಕ್ಕೆ ಸಾಧ್ಯ ಆಗ್ತದ. ಮಳೆ ನಿಂತರೂ ಸಹಿತ ಹದಕ್ಕೆ ಬರಬೇಕಾಯ್ತಪ್ಪ ಅಂತಂದ್ರೂ ಸುಮಾರು ದಿವಸ ಹಿಡಿತಾವ. ಹಿಂಗಾಗಿ ಮಳೆಯಿಂದಾಗಿ ಬಹಳಷ್ಟು ತೊಂದರೆಗೆ ಒಳಗಾಗಿವೆ ಅನ್ನುವಂತಹ ಮಾತನ್ನ ತಾವು ನಮಗೆ ಕರೆ ಮಾಡಿ ಹೇಳಿದ್ದೀರಿ. ಆದ್ರೆ ಪ್ರಕೃತಿಯ ಮುಂದೆ ಅಸಹಾಯಕರಾಗಿ ಬಿಡ್ತೀವಿ. ನಿಲ್ತದ, ಯಾವಾಗ ನಿಲ್ತದ ಅನ್ನುವಂಥದ್ದನ್ನ ತಜ್ಞರು ಹೇಳೇ ಹೇಳ್ತಾರ. ಆದ್ರ ನಮಗ ಜಲ್ದಿ ನಿಲ್ಬೇಕಾಗ್ಯದ. ಇರುವಂತಹ ಬೆಳೆ ಕೂಡ ಈಗ ಕೈಗೆ ಹತ್ತಾರದಂತಹ ಒಂದು ಪರಿಸ್ಥಿತಿ ಒಳಗ ಅದಾವ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ಮೆಸೇಜ್ ಕಳಿಸಿದ್ದೀರಿ, ವಿಡಿಯೋಗಳನ್ನು ಕಳಿಸಿದ್ದೀರಿ, ಆಡಿಯೋ ಕೂಡ ಮಾಡಿ ತಾವು ಕಳಿಸಿದ್ದೀರಿ. ತಮ್ಮ ವಿಚಾರಗಳೇನದಾವ ಅವನ್ನ ನಾವು ಈಗ ಕೇಳಿ ಮತ್ತ ಮುಂದುವರಿಯೋಣಂತ. ರೈತ ಸಂದೇಶ. ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಬಂತನಾಳ ಗ್ರಾಮದಿಂದ ಸರ್ ಸಂಸಾಭಿಷೇಕ್ ಅಂತ ಮಾತಾಡೋ ಸರ್. ಮಳೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸರ್. ತೊಗರಿ ಸ್ವಲ್ಪ ಗ್ಯಾರಂಟಿ ಇಲ್ಲ ಸರ್, ಯಾಕಂದ್ರೆ ಹಳದಿ ಹೊಡಿತಾ ಇದೆ. ಮಳೆ ತುಂಬಾ ಜಾಸ್ತಿನೇ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ದೇವತೂರ್ ತಾಲೂಕಿನ ಗಣೇಕಲ್ ಗ್ರಾಮದಲ್ಲಿ 6:40 10 ನಿಮಿಷವಾಯಿತು ಇನ್ನೂ ಭಾರಿ ಮಳೆ ಬೀಳುತ್ತದೆ. ಗಣೇಕಲ್ ಗ್ರಾಮದ ಶೇಖರ್ ಕೋಪಾಲಿ ಅವರು ಮಾತನಾಡುತ್ತೆ. ಈ ವಿಡಿಯೋಗಳನ್ನು ಬಿಜಾಪುರ ಜಿಲ್ಲಾ ಚರ್ಚನ್ ತಾಲೂಕಿನಲ್ಲಿ ಎಲ್ಲಿ ಸರ್ ಮಳೆ ಚೆನ್ನಾಗಿದೆ ಸರ್. ಬಹಳ ಸ್ಪೀಡ್ ಇಲ್ಲಿ ಸರ್, ಮಧ್ಯ ಮಳವಾಯ್ತೀರಿ ಸರ್, ಜಡಿ ಮಳೆ ಐತೆ ಸರ್. ಓಕೆ. ಇಂಡಿ ತಾಲೂಕ್ ತೆನ್ನಡಿ ಸರ, ಫುಲ್ ಜೋರಾದ್ರೆ ಸರ ಮಳೆ, ಇವತ್ತ ಭಾರಿ ಬರ್ಲಾತಾರ ಸರ ಮಳೆ ಇವತ್ತು. ನಮಸ್ಕಾರ ಸರ್, ನಾವು ಕೊಳ್ಳೂರಿಂದ ಮಲ್ಲಿಕಾರ್ಜುನ ಸಲಕಟ್ಟವ್ರು ಮಾತಾಡತ್ತೇನೆ ಸರ್. ಈ ವಾರ ನೀವು ಹೇಳಿದ ಪ್ರಕಾರನೇ ಮಳೆ ಬಿದ್ದದ ಸರ್. ಬುಧವಾರ ಭಾರಿ ಮಳೆ ಬಿದ್ದ ಸರ್, ಗುರುವಾರ ಸಾಧಾರಣ ಮಳೆ ಬಿದ್ದ ಸರ್, ಶುಕ್ರವಾರ 7:00 ಮುಂಜಾನೆ 6:00 ತನಕ ಮಳೆ ಬಿದ್ದ ಸರ್, ಜಿಟಿ ಜಿಟಿ ಮಳೆ ಬಿದ್ದ ಸರ್. ಮತ್ತಂಗೆ ಇವತ್ತು ಸರ್ ಈಗ ಒಂದ್ ಅರ್ಧ ತಾಸಿನಿಂದ ಸಾಧನ ಮಳೆ ಬೀಳತ್ತದ ಸರ್. ಫುಲ್ ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ ಫುಲ್ ಇಟ್ಕೊಂಡು ಕಸಿ ಮಳೆ ಬೀಳತ್ತದ ಸರ್. ಸುತ್ತಮುತ್ತ ಮಳೆ ಅದ ಸರ್, ಸಂಪೂರ್ಣ ಮಳೆ ಬೀಳತ್ತದ ಸರ್ ಎಲ್ಲ ಕಡೆ. ಬುಧವಾರ ದಿನ ಭಾರಿ ಅಂದ್ರೆ ಭಾರಿ ಮಳೆ ಬರ್ತದ ಸರ್. ಶುಕ್ರವಾರ ಫುಲ್ ನಾರ್ ಮೋಡ ಐತ್ರಿ ಸರ್. ಮುಂಜೆ ಹಿಡಿದು ಸಾಯಂಕಾಲ ಎಲ್ಲಾ ರೈತರು ಹೊಲಗಳಿಗೆ ಬೆಳೆ ಸ್ಪ್ರೇ ಮಾಡ್ಯಾರಿ ಸರ್. ಸೆದಿ ಕಳ್ಕೊಂಡ್ ಸೆದಿ ಕಳ್ಕೊಂಡ್ರಿ ಸರ್. ಉದ್ದಿನ ರಾಶಿ ಒಂದು ನಿಂತವ್ರಿ ಸರ್ ಎಲ್ಲಾ ಹೊಲದಾಗ. ಉದ್ದೊಂದು ಕೈ ಬಂದ್ರೂ ಬಹಳ ಖುಷಿ ಆಗ್ತದ ಸರ್. ಏನ್ ಮಾಡ್ತದೇನೋ ಗೊತ್ತಿಲ್ಲ. ಅದನ್ನ ಈಗೀಗನ ಇವತ್ತ ಮಳೆ ಜರ ಹೆಚ್ಚಿಗಾದ್ರಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಹಲೋ ಸರ್, ನಾವ್ ಇಂಡಿ ತಾಲೂಕು ಗ್ರಾಮ ಸಜನ್ ಚಿದ್ರಂತ ಮಾತಾಡ್ತಾ ಇದ್ದೀನಿ ಸರ್. ಸರ್ ನಿನ್ನೆ ರಾತ್ರಿ ಸರ್ ಚಿಲ್ಕಿಂಗ್ರಾಯ ಸರ್ ಮತ್ತ ಗಾಯದ ಇಲ್ಲ ಸರ್, ಇದಿಲ್ಲ ಸರ್, ಕಂಪಿತ್ ಸರ್, ಗುಡುಗು ಮುಂಚಿತ್ ಸರ್, ಹಟ್ಟೆ ಒಂದು ಸುತ್ತ ತಪ್ಪ ತಪ್ಪ ಆಗ್ಯದ ಸರ್ ಮಳೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಅಜಯ್ ಮಸ್ತನ್, ಬಸವಕಲ್ಯಾಣ ತಾಲೂಕ ಗುಂಡೂರು ಗ್ರಾಮ. ನಮ್ಮೂರಲ್ಲಿ ಸರ್ 2:30 ಮಳೆ ಸ್ಟಾರ್ಟ್ ಆಗಿದೆ ಸರ್. ಮಳೆ ಜಾಸ್ತಿ ಇದೆ ಸರ್, ಗುಡುಗು ಮಿಂಚು ಏನಿಲ್ಲ ಸರ್, ಗಾಳಿ ಏನಿಲ್ಲ ಸರ್, ಮಳೆ ಜೋರಾಗಿ ಇಷ್ಟು ಬರ್ತಾ ಇದೆ ಸರ್. ನಮಸ್ಕಾರ ಸರ್. ಆತ್ಮೀಯರೆ, ಕಳೆದ ಒಂದೂವರೆ ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಅದರಿಂದ ಸಾಕಷ್ಟು ಕಷ್ಟ ನೋವುಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಭಾರತೀಯ ಹವಾಮಾನ ಇಲಾಖೆಯವರು ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಆ ವರದಿಯ ಪ್ರಕಾರ ಎಲ್ಲಿ ಎಷ್ಟು ಮಳೆಯಾಗಿದೆ ಅನ್ನುವಂತಹ ಒಂದು ಮಾಹಿತಿ ಅದ. ಈಗೇನು ನಾವು ಮಳೆಯನ್ನ ಅನುಭವಿಸ್ತಾ ಇದ್ದೀವಿ ಅವರು ಹೇಳಿಬಿಟ್ಟಿದ್ದಾರೆ. ನಮ್ಮ ದಕ್ಷಿಣ ಭಾರತದೊಳಗೆ ಬಹಳಷ್ಟು ಮಳೆಯಾಗಿದೆ. ನಾವು ಅನ್ಕೊಂಡಂಗ ಸಾಮಾನ್ಯ ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಅಂತೇನು ಅವರು ಹೇಳಿದ್ರು ಇಲ್ಲಿ ತನಕ, ಅದು ನಿಜವಾಗ್ಯದ. 35% ಹೆಚ್ಚಿನ ಮಳೆ ಇಲ್ಲಿ ತನಕ ನಮ್ಮ ಭಾಗದೊಳಗೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಮಧ್ಯ ಭಾರತದೊಳಗೆ 6% ಹೆಚ್ಚಿನ ಮಳೆ ಆಗಿದೆ ಅನ್ನುವಂತಹ ಮಾತು ಈ ವರದಿಯಿಂದ ಗೊತ್ತಾಗ್ತದೆ. 35% ಹೆಚ್ಚಿನ ಮಳೆ ಅಂತಂದ್ರೆ ಬಹುತೇಕ ಮೂರನೇ ಒಂದು ಭಾಗದಷ್ಟು ಮಳೆ ಹೆಚ್ಚಾಗಿದೆ. ಮತ್ತು ಅದರ ಪರಿಣಾಮಗಳನ್ನು ನಾವು ಈಗ ಅನುಭವಿಸ್ತಾ ಇದ್ದೀವಿ. ಮಳೆ ಬಂದು ಸ್ವಲ್ಪ ಬಿಸಿಲಿನ ವಾತಾವರಣವನ್ನು ಕೂಡ ನಡು ನಡು ಕೊಟ್ಟಿದ್ರೆ ತಮ್ಮ ಕೆಲಸಗಳು ಅನುಕೂಲ ಆಗ್ತಿತ್ತು. ಆದ್ರೆ ನಾವು ಅನ್ಕೊಂಡಂಗ ಏನು ಆಗಂಗಿಲ್ಲ. ಈ ಮಳೆಯಿಂದಾಗಿ ನಾವು ನೋಡ್ತಾ ಇದ್ದೀವಿ ಎಲ್ಲಾ ನದಿಗಳು ತುಂಬಿ ಹರಿತಾ ಇದ್ದಾವೆ. ಮತ್ತೊಮ್ಮೆ ಪ್ರವಾಹ ಬಂದ್ಬಿಟ್ಟದ. ಭೀಮಾ ನದಿ ತುಂಬಿ ಹರಿತಾ ಇದೆ, ದೊಡ್ಡ ಪ್ರವಾಹ ಬಂದಿದೆ. ಅದರ ಜೊತೆಗೆ ದೋಣಿ ನದಿ ಒಳಗೆ ಪ್ರವಾಹ ಬಂದು ಅದು ಕೂಡ ನಮ್ಮ ರೈತರಿಗೆ ತೊಂದರೆ ಕೊಡತಾ ಅದ. ಮಲಪ್ರಭಾ ನದಿ ಒಳಗೆ ಪ್ರವಾಹ ಬಂದದ, ಅದರಿಂದ ಕೂಡ ಸಾಕಷ್ಟು ತೊಂದರೆಗಳನ್ನು ನಮ್ಮ ನದಿ ಪಾತ್ರದ ಜನರು ಅನುಭವಿಸ್ತಾ ಇದ್ದಾರೆ. ಅದರ ಜೊತೆಗೆ ಏನು ಹಳ್ಳಗಳದಾವ, ಪ್ರಮುಖವಾದಂತಹ ಹಳ್ಳಗಳಿರಬಹುದು, ಆಮೇಲೆ ಸಣ್ಣ ಪುಟ್ಟ ಹಳ್ಳಗಳು ತುಂಬ ಹರಿತಾ ಇದ್ದಾವೆ. ಅನೇಕ ಕಡೆಗಳಲ್ಲಿ ಕೆರೆಗಳು ಒಡೆದು ಹೋಗಿದ್ದಾವ. ಅದರಿಂದ ಕೂಡ ಜನಜೀವನ ಅಸ್ತವ್ಯಸ್ತ ಆಗಿದೆ. ಒಟ್ಟ ಇಡೀ ಕರ್ನಾಟಕದೊಳಗ ಮಳೆಯ ಒಂದು ಆಟೋಪದಿಂದ ಈ ಸಮಯದೊಳಗ ಅಲ್ಲೋಲ ಕಲ್ಲೋಲಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದನ್ನ ಜಲಪ್ರಳಯ ಕೂಡ ಅನ್ಬಹುದು. ಪ್ರಳಯಗಳು ಅಂತಂದ್ರೆ ಇದೇ ರೀತಿಯಾಗಿ ಪ್ರಳಯಗಳಾಗ್ತಿರ್ತಾವ. ಒಂದೇ ಸಲಕ್ಕೆ ಪ್ರಳಯ ಆಗಬೇಕಂತೇನಿಲ್ಲ. ನಿರಂತರವಾಗಿ ಮಳೆಯಿಂದ ಪ್ರಳಯ ಆಗುವಂತದ್ದು ಅಥವಾ ಅಸ್ತವ್ಯಸ್ತ ಆಗುವುದು, ಜನಜೀವನ ಹಾಳಾಗುವುದು, ಇದು ಪ್ರಳಯದೊಳಗೆ ಬರ್ತದೆ. ಒಂದ್ ವೇಳೆ ಮಳೆ ಇಲ್ಲ ಬರೇ ಬರಾನ ಬೀಳ್ತಾ ಇತ್ತು ಅಂತಂದ್ರೆ ಅದು ಕೂಡ ಒಂದು ರೀತಿಯ ಪ್ರಳಯ ಆಗ್ತದೆ. ಹಿಂಗ ಇದೇ ರೂಪದೊಳಗೆ ಇರಬೇಕು ಅಂತೇನಿಲ್ಲ ಪ್ರಳಯ. ಈ ಸದ್ಯಕ್ಕೆ ಇಂಥ ಒಂದು ವಿನಾಶದ ಕೆಲಸ ನಡೆದ ಮಳೆಯಿಂದಾಗಿ ತಾವು ನೋಡಿರಿ ಬೆಂಗಳೂರಿನೊಳಗೆ ಯಾವ ಪರಿಸ್ಥಿತಿ ಆಯಿತು. ಬೆಂಗಳೂರಿನೊಳಗೆ ನಿರಂತರವಾದಂತಹ ಒಂದು ಮಳೆಯಿಂದಾಗಿ ಯಾವ ರೀತಿ ಜನರು ನಿಸರ್ಗದ ಮುಂದೆ ಕುಸಿದು ಹೋದ್ರು, ಎಷ್ಟು ಕುಬ್ಜದೀವಿ ಮನುಷ್ಯ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಯಿತು. ನಮ್ಮ ಏನು ನೀತಿಗಳದಾವ, ನಮ್ಮ ಏನು ಪಾಲಿಸಿಗಳದಾವ, ನಮ್ಮ ಏನು ವಿಚಾರಗಳದಾವ, ನಾವು ಏನು ನಿಸರ್ಗದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಅದು ನಿಸರ್ಗ ನಮಗೆ ಇವತ್ತಿನ ದಿವಸ ಎತ್ತಿ ತೋರಿಸಿದೆ ಅಂತ ಹೇಳಿ ಹೇಳಬಹುದು. ಈ ತಪ್ಪನ್ನ ಮನುಷ್ಯರೇ ನೀವು ಮಾಡ್ತಾ ಇದ್ದೀರಿ, ಇದನ್ನು ಮಾಡಬಾರದು ಅನ್ನುವಂತಹ ಒಂದು ಸಂದೇಶವನ್ನ ನಮಗೆ ಇವತ್ತು ನಿಸರ್ಗ ಕೊಡ್ತಾ ಇದೆ ಅನ್ನುವಂತಹದ್ದನ್ನ ನಾವು ಇವತ್ತ ಮತ್ತೆ ನೆನಪು ಮಾಡ್ಕೋಬೇಕಾಗ್ತದೆ. ಬೇರೆ ಕಳೆದ ವಾರ ನಾವು ಎಲ್ಲೆಲ್ಲಿ ಯಾವ ರೀತಿ ನಿರೀಕ್ಷೆ ಮಾಡಿದೀವಲ್ಲ, ಯಾವ ಜಿಲ್ಲೆ ಒಳಗೆ ಎಷ್ಟು ಮಳೆ ಆಗ್ತದೆ ಅಂತ ಹೇಳಿ, ಬಹುಶಃ ಅದಕ್ಕಿಂತ ಹೆಚ್ಚಿನ ಮಳೆಯನ್ನು ನಾವು ಈ ವಾರ ಪಡೆದಿವೆ ಅಂತ ಹೇಳಿ ಹೇಳಬಹುದು. ನಮ್ಮ ಭಾಗದ ಬಹುತೇಕ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆ ಆಗ್ತದೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಕಲಬುರಗಿ ಜಿಲ್ಲೆ ಒಳಗೆ 65 mm ಮಳೆ ಆಗ್ತದೆ ಅನ್ನುವಂತಹ ಒಂದು ಸೂಚನೆ. ಅದರ ಜೊತೆಗೆ ಬೀದರ್ ಜಿಲ್ಲೆ ಒಳಗೆ 55 mm ಹೆಚ್ಚು ಮಳೆ ಆಗುವಂತಹದ್ದು, ರಾಯಚೂರು ಜಿಲ್ಲೆ ಒಳಗೆ 58 mm, ಯಾದಗಿರಿ ಜಿಲ್ಲೆ ಒಳಗೆ 70 mm ಹೆಚ್ಚಿನ ಮಳೆ, ಅದೇ ರೀತಿಯಾಗಿ ಸೊಲ್ಲಾಪುರ ಜಿಲ್ಲೆ ಒಳಗೂ ಸಹಿತ ಉತ್ತಮ ಮಳೆ ಆಗ್ತದೆ ಅನ್ನುವಂಥದ್ದು, 70 mm ಹೆಚ್ಚು ಮಳೆ ಆಗ್ತದೆ ಅನ್ನುವಂಥದ್ದು. ಹಿಂಗ ಏನು ನಾವು ನಿರೀಕ್ಷೆ ಮಾಡಿದ್ವಿ ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ. ರಾಯಚೂರು ಜಿಲ್ಲೆ ಒಳಗೂ ಸಾಕಷ್ಟು ಮಳೆ ಆಗಿದೆ. ಕಲಬುರಗಿ ಜಿಲ್ಲೆ ಒಳಗಂತೂ ಅದ್ಭುತವಾದಂತಹ ಒಂದು ಮಳೆಯಾಗಿದೆ. ಬೀದರ್ ಜಿಲ್ಲೆ ಒಳಗಾಗಿದೆ, ಯಾದಗಿರಿ ಜಿಲ್ಲೆ ಒಳಗ ಅರ್ಭಟ ನಾವು ನೋಡಬಹುದು. ಹಿಂಗ ನಾವು ಎಲ್ಲೆಲ್ಲಿ ನಿರೀಕ್ಷೆ ಮಾಡಿದ್ವಿ, ಎಷ್ಟು ಪ್ರಮಾಣದೊಳಗೆ ನಿರೀಕ್ಷೆ ಮಾಡಿದ್ವಿ, ಅದಕ್ಕಿಂತ ಹೆಚ್ಚಿನ ಮಳೆಯನ್ನು ನಾವು ಈ ವಾರ ಪಡೆದ್ವಿ. ಅದರಿಂದ ಸಾಕಷ್ಟು ತೊಂದರೆಗೆ ಒಳಗಾಗಿವಿ ಅನ್ನುವಂತಹ ಮಾತನ್ನ ಇಲ್ಲಿ ನಾವು ಅನುಭವಿಸ್ತಾ ಇದ್ವಿ. ಆತ್ಮೀಯರೇ, ಮಳೆಯಿಂದ ನಿಸ್ಸಂಶಯವಾಗಿ ನಮ್ಮ ಬದುಕು ಅಸ್ತವ್ಯಸ್ತ ಆಗಿ ಹೋಗಿದೆ. ವಿಶೇಷವಾಗಿ ನಮ್ಮ ರೈತರಂತೂ ಬಹಳ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ರೈತರಿಗೆ ಅನುಕೂಲ ಆಗುವಂತಹ ಒಂದು ಘಟನೆ ಈ ನಡುವೆ ನಡೆದದ ಅಂತ ಹೇಳಿ ಹೇಳಬಹುದು. ಅದೇನು ಅಂತ ಹೇಳಿ ನೀವು ಆಶ್ಚರ್ಯದಿಂದ ಕೇಳಬಹುದು. ಆತ್ಮೀರೆ, ಮಳೆ ಬಂದ್ರ ತಪ್ಪಿಲ್ಲ ಅನ್ನುವಂತಹ ಮಾತನ್ನ ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾ ಇರ್ತಾರ. ಮತ್ತೆ ಒಣ ಬರಕ್ಕಿಂತ ಹಸಿ ಬರ ಲೇಸು ಅನ್ನುವಂತಹ ಮಾತು ಕೂಡ ಅದ. ಈಗೇನು ನಿರಂತರವಾಗಿ ನಮ್ಮ ರಾಜ್ಯದೊಳಗೆ ಮಳೆ ಸುರಿತಾ ಇದೆ, ನಮ್ಮ ಭಾಗದೊಳಗೂ ಏನು ಮಳೆ ಸುರಿತಾ ಇದೆ, ಇದರಿಂದ ಒಂದು ಸಕಾರಾತ್ಮಕವಾದಂತಹ ಒಂದು ಬೆಳವಣಿಗೆಯನ್ನ ನಾವು ನೋಡ್ತಾ ಇದ್ದೀವಿ. ಏನದು ಸಕಾರಾತ್ಮಕವಾದಂತಹ ಒಂದು ಬೆಳವಣಿಗೆ? ನಮ್ಮ ರಾಜ್ಯದ ಅಂತರ್ಜಲದ ಮಟ್ಟ ಏನದ, ಅದು ಈ ಮಳೆಯಿಂದಾಗಿ ವೃದ್ಧಿಯಾಗ್ಯದ ಅನ್ನುವಂಥದ್ದು ಬಹಳ ಖುಷಿ ಕೊಡುವಂತಹ ಒಂದು ಸಂಗತಿ ಅಂಥೇಳಿ ಇಲ್ಲಿ ಒಂದು ವರದಿ ಹೇಳ್ತಾ ಇದೆ. ಇದು ಒಂದು ವರವಾಗಿ ನಮಗೆ ಪರಿಣಮಿಸಿದ ಅಂತಂದ್ರೂ ಕೂಡ ತಪ್ಪಿಲ್ಲ. ಕಳೆದ ಸುಮಾರು 20-22 ವರ್ಷಗಳಿಂದ ನಮ್ಮ ರಾಜ್ಯದೊಳಗೆ ಅಂತರ್ಜಲದ ಬಳಕೆ ಮಿತಿ ಮೀರದಂಗನೆ ಇತ್ತು ಅಂತೇಳಿ ಅನ್ನುವಂತಹ ಒಂದು ಮಾತದ. ಮುಖ್ಯವಾಗಿ ಕೃಷಿ ಉದ್ದೇಶಕ್ಕೆ ತಾವೆಲ್ಲರೂ ಬೋರ್ವೆಲ್ಗಳನ್ನು ತೆಗೆದು ನೀರನ್ನ ಉಪಯೋಗ ಮಾಡುವುದರಿಂದಾಗಿ ಬಹುತೇಕ ಅಂತರ್ಜಲದ ಮಟ್ಟ ಕುಸಿದು ಹೋಗಿತ್ತು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸುಮಾರು 2017ರ ಸಮಯಕ್ಕೆ ಬಹುಪಾಲು ಜಿಲ್ಲೆಗಳಲ್ಲಿ ಏನಾಯಿತು ಅಂತಂದ್ರೆ ಅಂತರ್ಜಲ ಬಹಳಷ್ಟು ಕುಸಿದು ಸಾಕಷ್ಟು ಕೊಳವೆ ಬಾವಿಗಳಲ್ಲಿ ನೀರು ಬತ್ತಿ ಹೋಗಿತ್ತು. ಮತ್ತೆ ಬ್ಯಾಸಿಗೆ ಒಳಗಂತೂ ಪರಿಸ್ಥಿತಿಯನ್ನ ಹೇಳುವುದಕ್ಕೆ ಇರಲಿಲ್ಲ. ಅಂತರ್ಜಲದ ಅತಿಯಾದ ಬಳಕೆ ಮತ್ತು ಮಳೆ ಕೊರತೆಯಿಂದಾಗಿ ನೀರಿಗೆ ಕೆಲವೊಂದು ಸಂದರ್ಭದೊಳಗೆ ಹಾಹಾಕಾರ ಕೂಡ ಆಗುವುದನ್ನ ನೋಡ್ತಾ ಇದ್ವಿ. ಅದರೊಳಗು ಅನೇಕ ಕಡೆಗಳಲ್ಲಿ 1000 ಫೂಟ್ ಕೊರೆದ್ರ ಸಹಿತ ನೀರು ಬರಲಾರದಂತಹ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಈಗೇನಾಗ್ಯದಪ್ಪ ಅಂತಂದ್ರೆ ಈ ಮಳೆಯಿಂದಾಗಿ ಸುಮಾರು 2-3 ವರ್ಷಗಳಿಂದ ಏನು ನಮ್ಮ ಪ್ರದೇಶಗಳಲ್ಲಿ ಮಳೆ ಬರ್ತಾ ಇದೆ, ಇದರಿಂದಾಗಿ ಚಿತ್ರಣ ಬದಲಾಗ್ಯದ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಅಧ್ಯಯನ ನಡೆದದ ಅಂತರ್ಜಲದ ಮಟ್ಟ ಯಾವ ರೀತಿಯ ಅದ, ಯಾವ ರೀತಿ ವೃದ್ಧಿಯಾಗ್ಯದ, ಯಾವ ರೀತಿ ಪ್ರಗತಿಯಾಗ್ಯದ ಅದರೊಳಗ ಅನ್ನುವಂತಹ ಒಂದು ವಿಚಾರ ತಗೊಂಡು ಒಂದು ಅಧ್ಯಯನ ಮಾಡಲಾಗ್ಯದ. ಆ ಅಧ್ಯಯನದ ಮೂಲಕ ಹೇಳುವುದಾದ್ರೆ ಅಂತರ್ಜಲದ ಮಟ್ಟ ಈಗ ಹೆಚ್ಚಾಗ್ಯದ ಅನ್ನುವಂಥದ್ದು ಬಹಳ ಖುಷಿ ಕೊಡುವಂತಹ ಒಂದು ಸಂಗತಿ. ಅಂತರ್ಜಲದ ಮಟ್ಟ ಸುಧಾರಣೆಯಾಗಿದೆ ಅನ್ನುವಂಥದ್ದು. ನಮ್ಮ ರಾಜ್ಯದೊಳಗೆ ಕೆರೆಯೊಳಗೆ ನೀರು ನಿಂತು, ಹಳ್ಳದೊಳಗೆ ನೀರು ಬಂತು, ನದಿಗಳಲ್ಲಿ ನೀರು ಬಂತು. ಇದರಿಂದ ನೀರೆಲ್ಲ ಜಿನುಗಿ ಅಂತರ್ಜಲಕ್ಕೆ ಮುಟ್ಟಿ ಅಲ್ಲಿ ಸಮೃದ್ಧಿ ನೆಲೆಸೆದ ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಸುಮಾರು 30 ಲಕ್ಷ ಕೊಳವೆ ಬಾವಿಗಳು ಅದಾವ ಅಂತೇಳಿ ಹೇಳ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಅಂತರ್ಜಲದ ಮಟ್ಟ ಹೆಚ್ಚಿ ಕೆಲವೊಮ್ಮೆ ಸ್ವಾಭಾವಿಕವಾಗಿ ನೀರು ತಾನೇ ಪುಟದು ಹೊರಗೆ ಬರುವಂತಹದ್ದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಚಿಲುಮೆಯಂಗ ಅದು ಹೊರಗೆ ಚಿಮ್ಮುತ್ತಾ ಇರುವುದನ್ನು ಕೂಡ ಅನೇಕರು ತಾವು ನೋಡಿರಿ. ನಮ್ಮ ರಾಜ್ಯದೊಳಗೆ ಒಂದು ನಿರ್ದೇಶನಾಲಯ ಕೆಲಸ ಮಾಡ್ತಾ ಇದೆ, ಅಂತರ್ಜಲ ನಿರ್ದೇಶನಾಲಯ. ಇದಕ್ಕೆ ಸಂಬಂಧಪಟ್ಟಂತಹ ಸುಮಾರು 1700 ಕೊಳವೆ ಬಾವಿಗಳು ಅದಾವ. ಈ ಕೊಳವೆ ಬಾವಿಗಳು ಸಂಪೂರ್ಣವಾಗಿ ಅಂತರ್ಜಲ ಮಟ್ಟ ಮತ್ತು ನೀರಿನ ಗುಣಮಟ್ಟದ ಮೌಲ್ಯಮಾಪನದ ಉದ್ದೇಶಕ್ಕೆ ಮೀಸಲಾಗಿರುವಂತಹವು. ನಿರ್ದೇಶನಾಲಯ ಏನ್ ಮಾಡಿತು ಅಂತಂದ್ರೆ ಡಿಜಿಟಲ್ ವಾಟರ್ ಲೆವೆಲ್ ರೆಕಾರ್ಡರ್ ಅನ್ನುವಂತಹ ಒಂದು ಉಪಕರಣದ ಮೂಲಕ ಈ ಕೊಳವೆ ಬಾವಿಗಳಲ್ಲಿನ ಅಂತರ್ಜಲದ ಮಟ್ಟದ ಮೌಲ್ಯಮಾಪನ ನಡೆಸಿದ. ಇದರ ಮೂಲಕ ಒಂದು ಆಶಾದಾಯಕವಾದಂತಹ ಫಲಿತಾಂಶ ಕಂಡುಬಂದದ. 2017ರೊಳಗೆ ಏನಿತ್ತು ಅಂತಂದ್ರೆ ಸರಾಸರಿ ಅಂತರ್ಜಲದ ಮಟ್ಟ 18.14 ಮೀಟರ್ನಷ್ಟು ಇತ್ತು. ಕಳೆದ 2 ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಮಳೆ ಸಾಕಷ್ಟು ಪ್ರಮಾಣದೊಳಗೆ ಆಗ್ತಾ ಇದೆ, ನಿರೀಕ್ಷೆಗೆ ಮೀರಿದಂತಹ ಮಳೆಯನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ ವರ್ಷ ಕೂಡ ಹಂಗೆ ಆಯಿತು, ಈ ವರ್ಷ ಕೂಡ ಸಾಕಷ್ಟು ಹೆಚ್ಚಿನ ಮಳೆಯನ್ನು ನಾವು ನೋಡ್ತಾ ಇದ್ದೀವಿ. ಇದರ ಕಾರಣವಾಗಿ ಏನಾಯಿತು ಅಂತಂದ್ರೆ ಅಂತರ್ಜಲದ ಮಟ್ಟ ಸರಾಸರಿ 11.26 ಮೀಟರ್ನಷ್ಟು ಏರಿಕೆ ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ 5 ವರ್ಷಗಳಿಗೆ ಹೋಲಿಸಿದ್ರೆ ಅಂತರ್ಜಲದ ಮಟ್ಟದೊಳಗೆ ಸರಾಸರಿ ಸುಮಾರು 7 ಮೀಟರ್ನಷ್ಟು ಹೆಚ್ಚಳ ಆಗಿರುವುದು ಅಂತರ್ಜಲ ನಿರ್ದೇಶನಾಲಯದಿಂದ ನಮಗೆ ತಿಳಿದು ಬರ್ತಾ ಇದೆ. ಮಳೆಯಾಗಿರುವುದರಿಂದ ರೈತರು ನೀರಿನ ಬಳಕೆಯನ್ನ ಕಡಿಮೆ ಮಾಡಿದ್ದೀರಿ ಅಂತಂದ್ರೆ ಕೊಳವೆ ಬಾವಿಗಳ ಉಪಯೋಗ ಮಾಡುವುದನ್ನು ಕಡಿಮೆ ಮಾಡಿದ್ದೀರಿ. ಅದರ ಜೊತೆಗೆ ಕೆರೆಗಳು, ಚೆಕ್ ಡ್ಯಾಮ್ಗಳು ಇರುವುದರಿಂದಾಗಿ, ಅವು ತುಂಬಿ ಹರಿತಾ ಇರುವುದರಿಂದಾಗಿ ಇದರ ಮಟ್ಟ ಅಂದ್ರೆ ಅಂತರ್ಜಲದ ಮಟ್ಟ ಹೆಚ್ಚಾಗಿದೆ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಇದನ್ನ ನಮ್ಮ ನಿರ್ದೇಶನಾಲಯ ಪುಷ್ಟೀಕರಣ ಮಾಡಿದೆ. ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹೆಚ್ಚಳ ಆಗಿದೆ ಅಂತರ್ಜಲದ ಮಟ್ಟ ಅನ್ನೋದನ್ನ ನಾವು ನೋಡೋಣ. ಕಲಬುರಗಿ ಜಿಲ್ಲೆ ಒಳಗೆ 0.53 ಮೀಟರ್ನಷ್ಟು ಹೆಚ್ಚಳ ಆಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಬೀದರ್ ಜಿಲ್ಲೆ ಒಂದು ಮಾತ್ರ ಯಾಕೋ ಅಲ್ಲಿ ನೆಗೆಟಿವ್ ಅಂದ್ರೆ ಋಣ ನಾವು ನೋಡ್ತಾ ಇದೀವಿ. ಬೀದರ್ ಜಿಲ್ಲೆ ಒಳಗೆ 0.2 meter ಅಂತರ್ಜಲ ಕಡಿಮೆ ಆಗಿದೆ. ಇದೊಂದೇ ಜಿಲ್ಲೆ ಈ ಒಂದು ಅನುಭವಕ್ಕೆ ಅಪವಾದ ಅಂತ ಹೇಳ್ಬಹುದು. ರಾಯಚೂರು ಜಿಲ್ಲೆ ಒಳಗೆ 3.22 meter ನೀರು ಬಂದದ ಅಂತರ್ಜಲಕ್ಕ. ವಿಜಯಪುರ ಜಿಲ್ಲೆ ಒಳಗೆ 2.77 meter ಬಂದದ. ಕೊಪ್ಪಳ ಜಿಲ್ಲೆ ಒಳಗೆ ಗರಿಷ್ಠ ಪ್ರಮಾಣದ ನೀರು ಅಂತರ್ಜಲಕ್ಕ ಬಂದದ, 6.37 meter ಅಲ್ಲಿ ಹೆಚ್ಚಾಗಿದೆ. ಯಾದಗಿರಿ ಜಿಲ್ಲೆ ಒಳಗೆ 2.63 meter, ಬಳ್ಳಾರಿ ಜಿಲ್ಲೆ ಒಳಗೆ 2.93 meter ಹೆಚ್ಚಳ ಆಗಿದೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಸಹಿತ ಬಹಳ ಅದ್ಭುತವಾದಂತಹ ಮಟ್ಟಕ್ಕೆ ಬಂದದ, 6.18 meter ಬಾಗಲಕೋಟೆ ಜಿಲ್ಲೆ ಒಳಗೆ ಬಂದದ. ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಉಳಿದ ಎರಡು ಪ್ರದೇಶಗಳು ನಾವು ಇದರೊಳಗೆ ತಗೊಂಡಿಲ್ಲ, ಒಂದು ಸೊಲ್ಲಾಪುರ ಮತ್ತು ಜಹೀರಾಬಾದ್. ಸೊಲ್ಲಾಪುರ ಜಿಲ್ಲೆ ಬಗ್ಗೆ ನಾವು ಸೆಪರೇಟ್ ಆಗಿ ನೋಡಬೇಕಾಗ್ತದೆ, ಅದಕ್ಕೆ ನಾವು ಅದನ್ನ ತಗೊಂಡಿಲ್ಲ. ಮತ್ತೆ ಜಹೀರಾಬಾದ್ ತಾಲೂಕು ಕೂಡ ಹಂಗೆ, ಅದನ್ನು ಕೂಡ ನಾವು ಸೆಪರೇಟ್ ಆಗಿ ನೋಡಬೇಕಾಗ್ತದೆ. ಒಟ್ಟಿನೊಳಗೆ ಅಂತರ್ಜಲ ಮಟ್ಟ ಇಲ್ಲಿ ಹೆಚ್ಚಾಗದ, ಅಲ್ಲಿಯೂ ಕೂಡ ಹೆಚ್ಚಾಗಿರುವುದನ್ನ ನಾವು ಅಂದುಕೊಳ್ಳಬಹುದು. ಯಾಕಂತಂದ್ರೆ ಎಲ್ಲಾ ಕಡೆ ಒಳ್ಳೆ ಮಳೆ ಆಗಿರುವುದು, ಕಳೆದ 2-3 ವರ್ಷಗಳಲ್ಲಿ ಏನು ಮಳೆ ಆಗದ ಅದರ ಪರಿಣಾಮವನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದೀವಿ. ಇದು ಬಹಳ ಸಂತೋಷ ಕೊಡುವಂತಹ ಒಂದು ವಿಚಾರ. ಯಾಕಪ್ಪ ಅಂತಂದ್ರೆ ಏನಾಗ್ತದ, ಈಗ ನಾವು ಮಳೆ ಬರ್ತಾ ಇದೆ, ಇನ್ ಹೆಂಗಪ್ಪ ನಿಂತ್ರ ಸಾಕು ಅನ್ನುವಂತಹ ಒಂದು ಮಾತನ್ನು ನಾವೇನು ಹೇಳ್ತಾ ಇರ್ತೀವಿ. ಕೆಲವು ದಿವಸ ಕಳೆದು ಅಂತಂದ್ರೆ ಮುಂದಿನ ದಿನಗಳಲ್ಲಿ ನೀರು ಇರುವುದಿಲ್ಲ. ನಾವು ಹಿಂದೆ ಕೂಡ ಇದನ್ನ ಅನುಭವಿಸಿದ್ದೀವಿ, ಮುಂದಿನ ದಿನಗಳಲ್ಲಿ ಸಹಿತ ಅನುಭವಿಸುವಂತಹ ಒಂದು ಸಾಧ್ಯತೆಗಳು ಕೆಲವು ಕಡೆ ಇದ್ದೇ ಇರ್ತಾವ. ಅದಕ್ಕೆ ಈ ಒಂದು ಏನು ವಿಚಾರದ ಅಂತರ್ಜಲದ ಮಟ್ಟ ಹೆಚ್ಚಾಗಿರುವುದನ್ನ ನಾವೇನು ನೋಡ್ತಾ ಇದ್ದೀವಿ, ಇದು ನಮಗೆ ನಿಮಗೆ ಎಲ್ಲರಿಗೂ ಸಮಾಧಾನ ಕೊಡುವಂತಹ ಒಂದು ಸಂಗತಿ ಅಂತ ಹೇಳ್ಬಹುದು. ಸರಾಸರಿಯಾಗಿ ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರೋದೇನಪ್ಪ ಅಂತಂದ್ರೆ 22.70 feet ಅಂದ್ರೆ ಫೂಟ್ ನೀರು ಅಂತರ್ಜಲದ ಮಟ್ಟದೊಳಗೆ ಏರಿಕೆ ಆಗ್ಯದ ಅನ್ನುವಂಥದ್ದು ತಮ್ಮ ಗಮನಕ್ಕೆ ಇರಲಿ. ಆತ್ಮೀಯರೇ, ಇದೇ ಸಂದರ್ಭದೊಳಗೆ ಉತ್ತರಾಖಂಡದೊಳಗೆ ಮೇಘಸ್ಫೋಟ ಆಗಿ ಅಲ್ಲಿಯೂ ಕೂಡ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಯಿತು. ಕಳೆದ ಶುಕ್ರವಾರ ರಾತ್ರಿ ಸಂಭವಿಸಿದಂತಹ ಮೇಘಸ್ಫೋಟದೊಳಗೆ ಪಿತೋರ್ಗಢ ಜಿಲ್ಲೆ ಒಳಗೆ 70ಕ್ಕೂ ಹೆಚ್ಚು ಮನೆಗಳು ಕೊಚ್ಚಿಕೊಂಡು ಹೋದವು ಅಂತ ಹೇಳಿ ವರದಿ ಹೇಳ್ತಾ ಇದ್ದಾರೆ. ಸಾವು ನೋವುಗಳು ಸಂಭವಿಸಿದ್ದಾವೆ. ಮೇಘಸ್ಫೋಟದಿಂದಾಗಿ ಲಾಸ್ಕೋ ಅನ್ನುವಂತಹ ಒಂದು ನದಿಯೊಳಗೆ ಉಂಟಾದಂತಹ ಭೀಕರ ಪ್ರವಾಹದಿಂದ ಜಿಲ್ಲೆಯೆಲ್ಲ ತತ್ತರಿಸಿ ಹೋಗ್ಯದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾರಿ ಪ್ರಮಾಣದ ಹಾನಿ ಆಗ್ಯದ. ಇನ್ನೊಂದು ನದಿಯದ ಕಾಳಿ ನದಿ ಅನ್ನುವಂಥದ್ದು, ನಮ್ಮಲ್ಲಿ ಕೂಡ ಒಂದು ಕಾಳಿ ನದಿಯದ ಉತ್ತರ ಕನ್ನಡ ಜಿಲ್ಲೆ ಒಳಗೆ. ಆ ಕಾಳಿಯಲ್ಲ, ಪಿತೋರ್ಗರ್ ಜಿಲ್ಲೆ ಒಳಗೆ ಇರುವಂತಹ ಕಾಳಿ ನದಿ, ಅಲ್ಲಿಯೂ ಕೂಡ ಸಾಕಷ್ಟು ಬೆಳೆಗಳು ನುಕ್ಸಾನಕ್ಕೆ ಈಡಾಗ್ಯಾವ ಅಂತೇಳಿ ಹೇಳ್ತಾ ಇದ್ದಾರೆ. ಅನೇಕ ಮನೆಗಳು ನೆಲಸಮ ಆಗ್ಯಾವ, ಅನೇಕ ಮನೆಗಳು ಕುಸಿದು ಹೋಗ್ಯಾವ, ಅನೇಕ ಪ್ರದೇಶಗಳು ದ್ವೀಪದಂಗ ಆಗ್ಯಾವ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ರಕ್ಷಣಾ ಕಾರ್ಯ ನಡೆದದ, ಮತ್ತ ಇಂಥ ಒಂದು ಸಂದರ್ಭಗಳಿದ್ದಾಗ ಆಡಳಿತ ಜನರ ಸಹಾಯಕ್ಕೆ ಧಾವಿಸಬೇಕಾಗ್ತದೆ. ಮಳೆ ಆಟಾಟೋಪದಿಂದಾಗಿ ಇಷ್ಟೆಲ್ಲಾ ಅನಾಹುತಗಳನ್ನು ನಾವು ನೋಡ್ತಾ ಇದ್ದೀವಿ. ದೇಶದೊಳಗೆ ಒಂದು ಕಡೆ ಹೆಚ್ಚು, ಒಂದು ಕಡೆ ಕಡಿಮೆ, ಇಂಥ ಸನ್ನಿವೇಶಗಳು ಇವತ್ತಿನ ದಿವಸ ಉಂಟಾಗ್ಯವ. ಇಂಥ ಘಟನೆಗಳಿಗೆ ಆತ್ಮೀಯರೇ ಜಾಗತಿಕ ತಾಪಮಾನ ಮುಖ್ಯವಾದಂತಹ ಕಾರಣ ಅಂತ ಹೇಳಿ ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರಬಯಸ್ತಾನೆ. ಯಾಕಪ್ಪ ಅಂತಂದ್ರೆ ಜಾಗತಿಕ ತಾಪಮಾನ ಹೆಚ್ಚಾಗೋದ್ರಿಂದ ಉಷ್ಣತೆಯೊಳಗೆ ಏನು ಏರ್ಪೇರಾಗ್ತದ, ಅದರ ಮೂಲಕವಾಗಿ ಈ ಎಲ್ಲಾ ಕ್ರಿಯೆಗಳು ಆಗೋದಕ್ಕೆ ಶುರುವಾಗ್ತವ. ಬೇರೆ ಯಾವುದೂ ಕಾರಣ ಇದಕ್ಕೆ ಇಲ್ಲ, ಪರಿಸರ ಮಾಲಿನ್ಯ ಅದರ ಜೊತೆಗೆ ಜಾಗತಿಕ ತಾಪಮಾನದ ಏರಿಕೆ. ತಾಪಮಾನ ಏರಿಕೆ ಆಯ್ತಂತಂದ್ರೆ ಸಹಜವಾಗಿ ನೀರಿನ ಬಾಷ್ಪೀಕರಣ ಹೆಚ್ಚಿಗೆ ಆಗ್ತದ, ಹೆಚ್ಚಿನ ಪ್ರಮಾಣದೊಳಗೆ ನೀರು ಬಾಷ್ಪೀಕರಣ ಆಗಿ ಮೋಡಗಳು ತಯಾರಾಗ್ತವ. ಈಗ ಹೇಳದ್ನಲ್ಲ ಮೇಘಸ್ಫೋಟ ಆಯ್ತು ಅಂತೇಳಿ, ಆ ಮೇಘಸ್ಫೋಟ ಆಗೋದಕ್ಕೆ ಏನು ಕಾರಣಪ್ಪ ಅಂತಂದ್ರೆ ಆ ಮೋಡಗಳಲ್ಲಿ ಎಷ್ಟು ಸಾಮರ್ಥ್ಯ ಇರ್ತದ, ಆ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ನೀರು ಅಲ್ಲಿ ಸಂಗ್ರಹ ಆಗ್ತದ. ಹಿಂಗಾಗಿ ಆ ನೀರು ವಜ್ಜೆ ತಾಳಲಾರದೆ ಕಡ್ಕೊಂಡು ಬೀಳ್ತದ, ಅಲ್ಲಿ ದೊಡ್ಡ ಪ್ರವಾಹ ಉಂಟಾಗ್ತದ, ಅದೇ ಮೇಘಸ್ಫೋಟ. ಇಂಥ ಒಂದು ಘಟನೆಗಳ ಆಗೋದಕ್ಕೆ ಉಷ್ಣತೆ ಏರುಪೇರುಗಳು ನೇರವಾಗಿ ಕಾರಣ ಆಗ್ತಾವ ಅನ್ನುವಂಥದ್ದನ್ನ ತಾವು ಯಾವತ್ತೂ ನೆನಪಿಡಬೇಕು. ಆತ್ಮೀಯರೇ, ಈ ವಾರ ನಾವು ಎರಡು ಮುಖ್ಯವಾದಂತಹ ದಿನಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 15 ಇಂಜಿನಿಯರ್ಗಳ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹುಟ್ಟಿದ ದಿನವನ್ನ ಇಂಜಿನಿಯರ್ಗಳ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇನ್ನೊಂದು ದಿನ ಬಹಳ ಮುಖ್ಯವಾದಂತಹದ್ದು, ಸೆಪ್ಟೆಂಬರ್ 16 ವಿಶ್ವ ಓಝೋನ್ ದಿನ ಅನ್ನುವಂಥದ್ದು. ಅಂದ್ರೆ ನಾವು ಓಝೋನ್ ಪದರವನ್ನ ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ಈ ದಿನವನ್ನ ಆಚರಣೆ ಮಾಡಲಾಗ್ತದ. ತಮಗ ಓಜೋನ್ ಪದರದ ಬಗ್ಗೆ ಗೊತ್ತು, ಅದರಿಂದ ಯಾವ ರೀತಿಯಾದಂತಹ ಒಂದು ರಕ್ಷಣೆ ನಮಗೆ ಸಿಗ್ತಾ ಇದೆ, ನಮಗಷ್ಟೇ ಅಲ್ಲ ಇಡೀ ಮನುಕುಲದ ಜೀವಿಗಳಿಗೆ ಸಸ್ಯವರ್ಗಕ್ಕೆ ಯಾವ ರೀತಿ ರಕ್ಷಣೆ ಮಾಡ್ತಾ ಇದೆ ಓಜೋನ್ ಪದರ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂತಹದ್ದು. ಏನು ವಾತಾವರಣದೊಳಗೆ ಇಡೀ ವಿಶ್ವವನ್ನ ಕವರ್ ಮಾಡಿಕೊಂಡು ಆ ಓಜೋನ್ ಪದರ ಇರ್ತದೆ, ಅದು ಸೂರ್ಯನ ಅತಿನೇರಳೆ ಕಿರಣಗಳನ್ನು ತಡೆ ಹಿಡಿದು ನಮ್ಮನ್ನ ರಕ್ಷಣೆ ಮಾಡುತ್ತದೆ. ಒಂದು ವೇಳೆ ಅತಿನೇರಳೆ ಕಿರಣಗಳು ನಮ್ಮ ಮೈ ಮೇಲೆ ಬಿದ್ದು ಅಂತಂದ್ರೆ ಬಹಳಷ್ಟು ತೊಂದರೆಗಳು ಉಂಟಾಗ್ತವೆ, ಚರ್ಮದ ತೊಂದರೆಗಳು, ಕ್ಯಾನ್ಸರ್ ಬರುವಂತಹದ್ದು, ಹೀಗೆಲ್ಲ 108 ರೋಗಗಳು ಬರುವಂತಹ ಸಾಧ್ಯತೆಗಳು ಇರ್ತವ. ಇಂಥ ಆರೋಗ್ಯದ ಸಮಸ್ಯೆಗಳಿಂದ ನಮ್ಮನ್ನ ಅದು ಪಾರು ಮಾಡ್ತಾ ಇದೆ. ಆದ್ರೆ ನಮ್ಮ ಚಟುವಟಿಕೆಗಳಿಂದಾಗಿ ಓಜೋನ್ ಪದರದೊಳಗೆ ತೂತು ಬೀಳ್ತಾ ಇದೆ, ರಂಧ್ರ ಬೀಳ್ತಾ ಇದೆ, ಅದರ ಮೂಲಕ ಮತ್ತೆ ಅತಿನೇರಳೆ ಕಿರಣಗಳು ಭೂಮಿಗೆ ಬರ್ತಾ ಇದ್ದಾವೆ ಅನ್ನುವಂತಹ ಮಾತನ್ನ ವಿಜ್ಞಾನಿಗಳು ಹೇಳ್ತಾ ಇದ್ರು. ನಮ್ಮ ಪರಿಸರ ಮಾಲಿನ್ಯ ಮಾಡುವಂತಹ ಏನು ಅನಿಲಗಳದಾವ ಅವುಗಳ ಉತ್ಪಾದನೆಯನ್ನ ಕಡಿಮೆ ಮಾಡಬೇಕು ಅಥವಾ ಶೂನ್ಯಕ್ಕೆ ಇಳಿಸಬೇಕು ಅನ್ನುವಂತಹ ವಿಚಾರವನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸರ್ಕಾರಗಳು ಕೂಡ ಒಡಂಬಡಿಕೆಗಳನ್ನು ಮಾಡಿಕೊಂಡು ನಾವು ಕಡಿಮೆ ಮಾಡ್ತಾ ಇದ್ದೀವಿ, ನಮ್ಮ ಕಾರ್ಬನ್ ಫುಟ್ ಪ್ರಿಂಟ್ ಅನ್ನು ಕೂಡ ಮಾಡೋದ್ರ ಕಡೆ ಲಕ್ಷ್ಯ ವಹಿಸ್ತಾ ಇದ್ದೀವಿ ಅನ್ನುವಂತಹ ಯೋಜನೆಗಳನ್ನ ಮಾಡ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಅದಕ್ಕೆ ನಾವು ಒತ್ತಾಸೆಯಾಗಿ ನಿಲ್ಬೇಕಾಗ್ತದೆ, ಪ್ರಜೆಗಳ ಕರ್ತವ್ಯ ಕೂಡ ಆಗ್ತದೆ. ಸಣ್ಣ ಸಣ್ಣ ವಿಚಾರಗಳೇನಿರ್ತಾವ ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತಹ ಅಂತಾವು ಯಾವ ನಮ್ಮ ಕೈ ಒಳಗದಾವ ಅದನ್ನ ನಾವು ಪಾಲಿಸುವುದರ ಕಡೆ ಗಂಭೀರವಾದಂತಹ ಒಂದು ಯೋಚನೆಯನ್ನ ಮಾಡಬೇಕು. ಈಗ ನೋಡ್ರಿ ಪ್ಲಾಸ್ಟಿಕ್ ಅನ್ನ ಬಳಸಬೇಡ್ರಿ ಅನ್ನುವಂತಹ ಮಾತನ್ನ ಸರ್ಕಾರ ಹೇಳ್ತಾ ಇದೆ, ಪ್ಲಾಸ್ಟಿಕ್ ನಿಷೇಧ ಮಾಡಿದೆ ಜುಲೈ 1ರಿಂದ, ಅದನ್ನು ಕೂಡ ನಾವು ನಮ್ಮ ಜೀವನದಿಂದ ದೂರ ಇಡಬೇಕು. ಮತ್ತೆ ಮಾಲಿನ್ಯ ಆಗುವಂತಹ ಏನು ಕ್ರಿಯೆಗಳಿರ್ತಾವ ಅವನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡೋದ್ರ ಕಡೆ ನಾವು ಲಕ್ಷ್ಯ ಕೊಡಬೇಕು. ಆತ್ಮೀಯರೆ, ಇಲ್ಲಿ ತನಕ ಪೂರ್ವ ಮಳೆ ಹುಬ್ಬ ಮಳೆ ಅವಧಿ ಇತ್ತು, ಇವತ್ತು ಪೂರ್ವ ಮಳೆಯ ನಿರ್ಗಮನ ಆಗ್ತಾ ಇದೆ, ಇನ್ನ ಹೊಸ ಮಳೆ ಇವತ್ತು ಪ್ರವೇಶ ಆಗ್ತಾ ಇದೆ. ಉತ್ತರಿ ಮಳೆ ಅಥವಾ ಉತ್ತರ ಮಳೆ ಇವತ್ತಿನಿಂದ ಪ್ರವೇಶ ಆಗಿ ಸೆಪ್ಟೆಂಬರ್ 27ರ ತನಕನೂ ಇರ್ತದೆ. ಪೂರ್ವ ಮಳೆ ಬಗ್ಗೆ ನಾವು ನೋಡೋದಾದ್ರೆ ಮಧ್ಯಮ ವೃಷ್ಟಿ ಆಗ್ತದೆ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಮಧ್ಯ ಕರ್ನಾಟಕದೊಳಗೆ ಹಗುರದಿಂದ ಸಾಧಾರಣ ಮಳೆ, ಭಾರತದ ಹಲವು ಕಡೆ ಸುರಿಮಳೆ ಆಗಬಹುದು, ಕೆಲವು ಕಡೆ ಪ್ರವಾಹದ ಭೀತಿ ತಲೆದೋರಬಹುದು, ಮಲೆನಾಡು ಉತ್ತರ ಕರ್ನಾಟಕದೊಳಗೆ ಜಡಿ ಮಳೆ ಬರಬಹುದು, ಬಯಲುಸೀಮೆಯೊಳಗೆ ಉತ್ತಮ ಮಳೆ ಆಗಬಹುದು ಅನ್ನುವಂತಹ ಮಾತು ಪೂರ್ವ ಮಳೆ ಸಂಬಂಧಪಟ್ಟಂಗ ಇತ್ತು. ಮಧ್ಯಮ ಮಳೆ ಅನ್ನುವಂತಹ ಮಾತನ್ನ ನಾವು ತೆಗೆದು ಬಿಡೋಣ. ಭಾರಿ ಮಳೆ ಈ ಪೂರ್ವ ಮಳೆಯಿಂದ ನಮಗೆ ಸಿಕ್ಕಿದೆ ಈ ಸಲ. ಮಧ್ಯ ಕರ್ನಾಟಕದೊಳಗೆ ಹಗುರದಿಂದ ಸಾಧಾರಣ ಮಳೆ ಏನಿತ್ತು ಅದು ಕೂಡ ಇಲ್ಲ, ಸಾಕಷ್ಟು ಮಳೆಯನ್ನು ನಾವು ನೋಡ್ತಾ ಇದ್ದೀವಿ. ಹಲವು ಕಡೆ ಪ್ರವಾಹದ ಭೀತಿ ಅಂತ ಏನಿತ್ತು ಅದು ಕೂಡ ನಾವು ನೋಡ್ತಾ ಇದ್ದೀವಿ. ನದಿಗಳಲ್ಲಿ ಪ್ರವಾಹ ಬಂದದ, ಹಳ್ಳಗಳಲ್ಲಿ ಪ್ರವಾಹ ಬಂದದ, ಕೆರೆಗಳು ಒಡ್ಕೊಂಡು ಹೋಗಿದ್ದಾವೆ. ಮತ್ತೆ ಉತ್ತರ ಕರ್ನಾಟಕದೊಳಗೆ ಜಡಿ ಮಳೆ ಅನ್ನುವಂತಹ ಮಾತು ಕೂಡ ಅದು ಅಕ್ಷರಶಃ ನಿಜ ಆಗ್ಯದ ಅಂತ ಹೇಳಬಹುದು. ಬಯಲುಸೀಮೆಯೊಳಗೆ ನಮ್ಮ ಕರ್ನಾಟಕದ ಬಯಲುಸೀಮೆ ಏನು ಬರ್ತದೆ, ಉತ್ತರ ಕರ್ನಾಟಕದ ಹೇಳ್ಕೊಂಡು ದಕ್ಷಿಣ ಕರ್ನಾಟಕ ಏನು ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಇದೆಲ್ಲ ಬಯಲುಸೀಮೆಯೊಳಗೆ ಬರ್ತದೆ. ಇಲ್ಲಿ ಉತ್ತಮ ಮಳೆ ಅನ್ನುವಂತಹ ಮಾತೇನದ ಇದು ನಾವು ನೀವು ನೋಡಿವಿ. ಅಂದ್ರೆ ಪೂರ್ವ ಮಳೆ ಈ ಸಲ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಪ್ರಮಾಣದೊಳಗೆ ಮಳೆಯನ್ನ ನಮಗೆ ಕೊಟ್ಟದ. ಇನ್ನು ಉತ್ತರ ಮಳೆ ಏನ್ ಹೇಳ್ತದ, ಈ ಸಲ ಉತ್ತರ ಮಳೆ ಅಲ್ಪ ಮಳೆ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೆಲವು ಕಡೆ ಜೋರು ಮಳೆಯಿಂದ ಕೆರೆ ಕಟ್ಟೆ ತುಂಬುತ್ತಾವ ಅನ್ನುವಂತಹ ಮಾತು. ಈಶಾನ್ಯ ಭಾರತದೊಳಗೆ ವಾಯುಭಾರ ಕುಸಿತ ಆಗಬಹುದು, ಪ್ರವಾಹದ ಭೀತಿ ಅಲ್ಲಿ ಕಾಣಿಸಿಕೊಳ್ಳಬಹುದು. 1 ಮತ್ತು 2ನೇ ಚರಣಗಳಲ್ಲಿ ದಕ್ಷಿಣ ಮತ್ತು ಆಗ್ನೇಯ ಭಾರತದೊಳಗೆ ಜಡಿ ಮಳೆ ಸಂಭವ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. 1 ಮತ್ತು 2ನೇ ಚರಣಗಳಲ್ಲಿ ಮತ್ತು 3 ಮತ್ತು 4ನೇ ಚರಣಗಳಲ್ಲಿ ರಾಜ್ಯದ ಕೆಲವು ಕಡೆ ಜೋರು ಮಳೆ ಆಗಬಹುದು ಅನ್ನುವಂತಹ ಒಂದು ಅನುಮಾನ ಇದೆ. ದಿನಾಂಕ ಸೆಪ್ಟೆಂಬರ್ 14, 15, 17, 19, 20, 21, 22, 24, 25 ಈ ದಿನಗಳಂದು ಉತ್ತಮ ಮಳೆ ಆಗಬಹುದು. ದಿನಾಂಕಗಳನ್ನು ಇನ್ನೊಮ್ಮೆ ಗಮನಿಸಬೇಕು. ಸೆಪ್ಟೆಂಬರ್ 14, 15, 17, 19, 20, 21, 22, 24, 25 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರೆ ಬುಧವಾರ ಸೆಪ್ಟೆಂಬರ್ 14ರಿಂದ ಬರುವ ಮಂಗಳವಾರ ಸೆಪ್ಟೆಂಬರ್ 20ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದು ಆಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಬರುವ ವಾರ ನಮಗೆಲ್ಲ ಸಮಾಧಾನ ಕೊಡುವಂತಹ ವಾರ ಆಗಬಹುದು ಅಂತ ಹೇಳಿ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಇಷ್ಟು ದಿವಸ ತಾವು ಮಳೆಯ ಸಂಕಷ್ಟಕ್ಕೆ ಸಿಲುಕಿದ್ದೀರಿ, ಯಾವಾಗ ನಿಲ್ತದ ಅನ್ನುವಂತಹ ಒಂದು ವಿಚಾರ ತಮ್ಮಲ್ಲಿ ಇತ್ತು. ಈ ವಾರ ಬಹುತೇಕ ನಮಗೆ ಬೇಕಾದಂತಹ ವಾತಾವರಣ ಇರಬಹುದಾಗಿದೆ. ಮಿಶ್ರ ವಾತಾವರಣ ಇದ್ರೂ ಸಹಿತ ಮಳೆ ಬಹಳಷ್ಟು ಕಡಿಮೆ ಆಗುವುದನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಪ ಪ್ರಮಾಣದ ಮಳೆಯನ್ನ ಈ ವಾರ ನಾವು ನೋಡಬಹುದು. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಎಲ್ಲಾ ಬಗೆಯ ಸನ್ನಿವೇಶಗಳು ಈ ವಾರ ನೋಡೋದಕ್ಕೆ ಸಿಗ್ತಾವ. ಅದರೊಳಗೆ ವಿಶೇಷವಾಗಿ ನಮಗೆ ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ಬಿಸಿಲಿನ ವಾತಾವರಣ. ಎಷ್ಟು ದಿವಸ ಬಿಸಿಲು ನೋಡಲಾರದೆ ಮಳೆಯಿಂದಾಗಿ ಎಲ್ಲಾ ನೀರು ನಿಂತವ, ಎಲ್ಲಾ ಕಡೆ ಬಹಳಷ್ಟು ಸಮಸ್ಯೆ ಉದ್ಭವ ಆಗ್ಯದ. ಹಿಂಗಾಗಿ ನಮ್ಮ ಹೊಲಗಳು ಹದಕ್ಕೆ ಬರುವಂತಹ ಒಂದು ವಿಚಾರ ನಮಗೆ ಬೇಕಾಗ್ಯದ. ಅದಕ್ಕೆ ಈ ವಾರ ಆ ಒಂದು ಸನ್ನಿವೇಶ ತಮಗೆ ಸಿಗಬಹುದು ಅಂತೇಳಿ ಅನಿಸ್ತದೆ. ಮೋಡ ಕವಿದಂತಹ ವಾತಾವರಣ ಇರ್ತದೆ, ಆದ್ರೆ ಹೆಚ್ಚಿನ ಪ್ರಮಾಣದೊಳಗೆ ಬಿಸಿಲು ಇರುವುದರಿಂದ ಹೊಲಗಳು ಜಲ್ದಿ ಆರಬಹುದು ಅನ್ನುವಂತಹ ಒಂದು ಅನುಮಾನ ನಮಗದ. ಒಟ್ಟಿನೊಳಗೆ ಈ ವಾರ ಕಳೆದ ವಾರಗಳಿಗೆ ಹೋಲಿಸಿದ್ರೆ ಈ ವಾರ ಬಹಳಷ್ಟು ಸಮಾಧಾನ ಕೊಡುವಂತಹ ವಾರ ಆಗಬಹುದು ಅನ್ನುವಂಥದ್ದು ನಮ್ಮ ನಂಬಿಕೆ. ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ನಾವು ನೋಡಬಹುದು. ಹಗುರವಾಗಿ ಇದಕ್ಕಿಂತ ಹೆಚ್ಚಿನ ಮಳೆ ಆಗುವುದಿಲ್ಲ. ಆದ್ರೆ ಒಂದು ದಿವಸ ಏನಪ್ಪಾ ಅಂತಂದ್ರೆ ಸೋಮವಾರ 19ನೇ ತಾರೀಕು ನಾವು ಒಂದು ಸ್ವಲ್ಪ ಗಮನ ಕೊಡಬೇಕು ಅವತ್ತಿನ ದಿವಸ. ಯಾಕಪ್ಪ ಅಂತಂದ್ರೆ ಅವತ್ತ ಎಲ್ಲಾ ಕಡೆ ಅಡ್ಡಿ ಇಲ್ಲ ಅನ್ನುವಷ್ಟು ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಯಾವತ್ತ ಸೋಮವಾರ ಒಂದ್ ದಿವಸ ಬಿಟ್ರೆ ಉಳಿದ ದಿನಗಳಲ್ಲಿ ಬಹಳಷ್ಟು ತೀರಾ ಹಗುರವಾದಂತಹ ಮಳೆಯ ಪ್ರಮಾಣವನ್ನು ಹಿಡ್ಕೊಂಡು ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಉಳಿದಂತೆ ಎಲ್ಲಾ ಬಗೆಯ ಸನ್ನಿವೇಶಗಳನ್ನ ನಾವು ನೋಡಬಹುದು. ಇದು ಸ್ಥೂಲವಾಗಾಯಿತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 14ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 15ನೇ ತಾರೀಕು 75, ಶುಕ್ರವಾರ 16, ರವಿವಾರ 18 ಮತ್ತು ಮಂಗಳವಾರ 20, ಈ ಮೂರು ದಿವಸ ಶೇಕಡ 80%, ಶನಿವಾರ 17ನೇ ತಾರೀಕು 90, ಸೋಮವಾರ 19ನೇ ತಾರೀಕು 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಒಳಗ ಅಲ್ಪ ಮಳೆಯನ್ನ ನಾವು ನೋಡಬಹುದಾಗಿದೆ. ಸುಮಾರು 13 ಮಿಲಿಮೀಟರ್ನಷ್ಟು ಮಳೆಯನ್ನ ನಾವು ಈ ವಾರ ಪಡ್ಕೊಳ್ಬಹುದಾಗಿದೆ. ಬೀದರ್ ಜಿಲ್ಲೆ ಒಳಗ ಬುಧವಾರ 14ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 45%, ಗುರುವಾರ 15ನೇ ತಾರೀಕು 60, ಶುಕ್ರವಾರ 16ನೇ ತಾರೀಕು 70, ಶನಿವಾರ 17ನೇ ತಾರೀಕು 90, ಅಲ್ಲದೆ ಸೋಮವಾರ 19ನೇ ತಾರೀಕು ಕೂಡ 90%, ರವಿವಾರ 18 ಮತ್ತು ಮಂಗಳವಾರ 20, ಈ ಎರಡು ದಿವಸ ಶೇಕಡ 80% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ನಾವು ನೋಡುತ್ತಾ ಇದ್ದೀವಿ. ಒಂದು ವಾರದ ಅವಧಿ ಒಳಗ ಬೀದರ್ ಜಿಲ್ಲೆ ಒಳಗ ಸುಮಾರು 15 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ರಾಯಚೂರು ಜಿಲ್ಲೆ ಒಳಗ ಬುಧವಾರ 14ನೇ ತಾರೀಕು ಅಲ್ಲದೆ ಗುರುವಾರ 15ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 50%, ಶುಕ್ರವಾರ 16ನೇ ತಾರೀಕು 55, ಶನಿವಾರ 17ನೇ ತಾರೀಕು 85, ರವಿವಾರ 18ನೇ ತಾರೀಕು 70, ಸೋಮವಾರ 19ನೇ ತಾರೀಕು 90, ಮಂಗಳವಾರ 20ನೇ ತಾರೀಕು ಶೇಕಡ 75% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಒಂದು ವಾರದ ಅವಧಿ ಒಳಗ 26 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಇನ್ನು ವಿಜಯಪುರ ಜಿಲ್ಲೆಗೆ ಬಂದರೆ ವಿಜಯಪುರ ಜಿಲ್ಲೆ ಒಳಗ ಬುಧವಾರ 14ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 50%, ಗುರುವಾರ 15ನೇ ತಾರೀಕು 75, ಶುಕ್ರವಾರ 16ನೇ ತಾರೀಕು 65, ಶನಿವಾರ 17, ರವಿವಾರ 18, 85, ಸೋಮವಾರ 19ನೇ ತಾರೀಕು 90 ಮತ್ತು ಮಂಗಳವಾರ 20ನೇ ತಾರೀಕು ಶೇಕಡ 65% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗೆ ಸುಮಾರು 9 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 14 ಮತ್ತು ಮಂಗಳವಾರ 20, ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 15, ಶುಕ್ರವಾರ 16, ಈ ಎರಡು ದಿವಸ 70, ಶನಿವಾರ 17 ಮತ್ತು ಸೋಮವಾರ 19, ಈ ಎರಡು ದಿವಸ 85, ರವಿವಾರ 18ನೇ ತಾರೀಕು ಶೇಕಡ 80% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ ಸುಮಾರು 18 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 14ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 55%, ಗುರುವಾರ 15ನೇ ತಾರೀಕು 65, ಶುಕ್ರವಾರ 16ನೇ ತಾರೀಕು 70, ಶನಿವಾರ 17 ಮತ್ತು ಸೋಮವಾರ 19, ಈ ಎರಡು ದಿವಸ 90, ರವಿವಾರ 18 ಮತ್ತು ಮಂಗಳವಾರ 20, ಈ ಎರಡು ದಿವಸ ಶೇಕಡ 80% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 21 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 14ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 55%, ಗುರುವಾರ 15, ಶುಕ್ರವಾರ 16, ಈ ಎರಡು ದಿವಸ 50, ಶನಿವಾರ 17 ಮತ್ತು ಮಂಗಳವಾರ 20ನೇ ತಾರೀಕು 60%, ರವಿವಾರ 18ನೇ ತಾರೀಕು 70, ಸೋಮವಾರ 19ನೇ ತಾರೀಕು ಶೇಕಡ 80% ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬಹಳಷ್ಟು ಅಲ್ಪ ಮಳೆ ಈ ವಾರ ನಮಗೆ ನೋಡೋದಕ್ಕೆ ಸಿಗ್ತದೆ. 6 ಮಿಲಿಮೀಟರ್ನಷ್ಟು ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಇನ್ನ ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 14ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 55%, ಗುರುವಾರ 15, ರವಿವಾರ 18, ಈ ಎರಡು ದಿವಸ 80, ಶುಕ್ರವಾರ 16ನೇ ತಾರೀಕು 70, ಶನಿವಾರ 17ನೇ ತಾರೀಕು 85, ಸೋಮವಾರ 19ನೇ ತಾರೀಕು 90 ಮತ್ತು ಮಂಗಳವಾರ 20ನೇ ತಾರೀಕು ಶೇಕಡ 60% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 8-9 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 14ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 55, ಗುರುವಾರ 15ನೇ ತಾರೀಕು 75, ಶುಕ್ರವಾರ 16 ಮತ್ತು ರವಿವಾರ 18, ಈ ಎರಡು ದಿವಸ 85, ಶನಿವಾರ 17ನೇ ತಾರೀಕು ಅಲ್ಲದೆ ಸೋಮವಾರ 19ನೇ ತಾರೀಕು 90 ಮತ್ತು ಮಂಗಳವಾರ 20ನೇ ತಾರೀಕು ಶೇಕಡ 70% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 16 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಇನ್ನ ಝೈರಾಬಾದ್ ತಾಲೂಕಿನೊಳಗೆ ಬುಧವಾರ 14ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 55, ಗುರುವಾರ 15ನೇ ತಾರೀಕು 65, ಶುಕ್ರವಾರ 16ನೇ ತಾರೀಕು 75, ಶನಿವಾರ 17ನೇ ತಾರೀಕು ಮತ್ತು ಸೋಮವಾರ 19ನೇ ತಾರೀಕು ಎರಡು ದಿವಸ 90, ರವಿವಾರ 18 ಮತ್ತು ಮಂಗಳವಾರ 20, ಈ ಎರಡು ದಿವಸ ಶೇಕಡ 80% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಝೈರಾಬಾದ್ ತಾಲೂಕಿನೊಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 18 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಆತ್ಮೀಯರೇ, ಇದು ಸವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳ ಬಗ್ಗೆ ನಾವು ನೋಡಿದ್ವಿ. ಈ ಒಂದು ಚಿತ್ರಣವನ್ನ ನೀವು ನೋಡಿದ್ರೆ, ಅಂಕಿ ಅಂಶಗಳನ್ನ ಗಮನಿಸಿದ್ರೆ ತಮಗ ಪಕ್ಕಾ ಆಗ್ತದ ಈ ವಾರ ನಮಗ ಬಹಳಷ್ಟು ಅನುಕೂಲ ಕೊಡುವಂತಹ ವಾರ ಆಗಬಹುದು ಅಂತೇಳಿ, ಹಂಗೆ ಆಗಲಿ ಅಂತೇಳಿ ನಾವು ಕೂಡ ಪ್ರಾರ್ಥನಾ ಮಾಡ್ತೀವಿ. ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ, ನೆನಪು ಮಾಡಿಕೊಡುವುದೇನಪ್ಪಾ ಅಂತಂದ್ರೆ, ಬರುವ ವಾರ ನಮಗೆ ಬಹಳಷ್ಟು ಸಮಾಧಾನ ನೀಡುವಂತಹ ವಾರ ಆಗಬಹುದು. ಇಲ್ಲಿ ತನಕ ಏನು ನಾವು ಮಳೆಯಿಂದಾಗಿ ಕಂಗಾಲಾಗಿದ್ವಿ, ಸಂಕಷ್ಟಕ್ಕೆ ಒಳಗಾಗಿದ್ವಿ, ಅಂತಹ ಮಳೆ ಬಹುಶಃ ಈ ವಾರ ಬಿಡಬಹುದಾಗ್ಯದ. ನಮಗ ಅನುಕೂಲಗಳನ್ನು ಕಲ್ಪಿಸಿಕೊಡಬಹುದು, ಒಳ್ಳೆ ಬಿಸಿಲು ಆಡುವಂತಹ ಸಾಧ್ಯತೆಗಳು ಕೂಡ ಅದಾವ. ಹಿಂಗಾಗಿ ನಮ್ಮ ಚಟುವಟಿಕೆಗಳನ್ನ ಮುಂದುವರೆಸಿಕೊಂಡು ಹೋಗುವುದಕ್ಕೆ ಈ ವಾರ ಅನುಕೂಲ ಮಾಡಿ ಕೊಡಬಹುದು ಅನ್ನುವಂತಹ ಒಂದು ಆಶಾಭಾವನೆಯನ್ನ ಈ ವಾರದ ಚಿತ್ರಣ ನಮಗ ಕೊಡ್ತಾ ಇದೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು, ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಇದರೊಳಗೆ ಬದಲಾವಣೆಗಳು ಆಗಬಹುದು, ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ಮತ್ತು ಸಾಯಂಕಾಲ 6:50 ತಾವು ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಇನ್ನ ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ಗಳಲ್ಲಿ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನ ನೇರವಾಗಿ ಕೇಳೋದ್ರ ಕಡೆ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ಸಿದ್ದರಾಮ್ ಓ ವಾಗ್ಮೋರೆ ಮತ್ತು ಸಂಗಡಿಗರಿಂದ ಒಂದು ಗೊಂದಳಿಗರ ಪದ ಕೇಳೋಣಂತ. ಮನುಜ ತನ ಮನ ಧನ ಮಾಡ ನಿವದಿ, ಮನುಜ ತನ ಮನ ಧನ ಮಾಡ ನಿವದಿ, ಮನುಜ ತನ ಮನ ಧನ ಮಾಡ ನಿವದಿ, ಮನುಜ ತನ ಮನ ಧನ ಮಾಡ ನಿವದಿ. ಹಿಂಗ ಇರುವ ಮೋಕ್ಷದ ತನ ಮನ ಧನ ಮಾಡ ನಿವದಿ, ಮನುಜ ತನ ಮನ ಧನ ಮಾಡ ನಿವದಿ. ಯೋಗಿ ಯಾಕೋ ಅಹಂಕಾರ, ಯೋಗಿ ಯಾಕೋ ಅಹಂಕಾರ, ಯೋಗಿ ಯಾಕೋ ಅಹಂಕಾರ, ಯೋಗಿ ಯಾಕೋ ಅಹಂಕಾರ. ಕರಿಬೇಕು ಭೋಳ ಶಂಕರ ಜಾಸ್ತಿ ಮಾಡಿದಾರಾಗಿಂದ ಬಿದ್ದೋಷದೆ ಮಾಡಿಕೊಂಡೆ ಕೂದೆ ಮನುಜ ತನ ಮನ ಧನ ಮಾಡನಿ ವದೇ ಮನುಜ ತನ ಮನ ಧನ ಮಾಡನಿ ವದೇ ಮನುಜ ತನ ಮನ ಧನ ಮಾಡನಿ ವದೇ ಮನುಜ ತನ ಮನ ಧನ ಮಾಡನಿ ವದೇ ಮ್ಯಾಲೆ ಬರದಾರ